ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ ಲಿಟಲ್ ಗ್ಯಾಸ್. ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪುಣ್ಯಕೋಟಿ ದತ್ತು ಯೋಜನೆ ಕುರಿತು, ಪಶುಸಂಗೋಪನೆ ಮತ್ತು ಪಶುಪಾಲನಾ ಸೇವಾ ಇಲಾಖೆಯ ಚಾಮುಂಡಿ ಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ನಂದಿನಿ ಎಂಎಸ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಶುಸಂಗೋಪನೆ ಹಾಗೂ ಪಶುಪಾಲನಾ ಇಲಾಖೆಯ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪಶು ಚಿಕಿತ್ಸಾಲಯದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನಂದಿನಿ ಎಂಎಸ್ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಪಶುಸಂಗೋಪನೆ ಹಾಗೂ ಪಶುಪಾಲನಾ ಸೇವಾ ಇಲಾಖೆಯಿಂದ ಜಾರಿಗೆ ತಂದಿರುವಂತಹ ಪುಣ್ಯಕೋಟಿ ದತ್ತು ಯೋಜನೆ, ಈ ಯೋಜನೆಯ ಅಂಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಡಾಕ್ಟರ್ ಎಮ್ ಎಸ್ ನಂದಿನಿ ಅವರು ಮಾಡಿಕೊಳ್ಳಿದ್ದಾರೆ. ನಮಸ್ಕಾರ ಡಾಕ್ಟರ್ ನಂದಿನಿ ಅವರೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು ಸರ್. ಹೇಳಿ, ಪುಣ್ಯಕೋಟಿ ಯೋಜನೆ ಅಂದರೆ ಏನು, ಇದರ ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಹೇಗೆ ಇದು ನಮ್ಮ ಕೃಷಿಕರ ಬದುಕಿನಲ್ಲಿ ಗೋ ಸಂರಕ್ಷಣೆಯನ್ನು ಕುರಿತಾಗಿ, ಹಾಗೆಯೇ ಗೋ ಶಾಲೆಗಳನ್ನು ನಡೆಸ್ತಿರುವಂಥವ್ರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇದೆ, ಸಾರ್ವಜನಿಕರು ಸಹ ಹೇಗೆ ಈ ಯೋಜನೆಯಲ್ಲಿ ಭಾಗವಹಿಸಬಹುದು, ಈ ಬಗ್ಗೆ ಎಲ್ಲ ಮಾಹಿತಿ ಮಾಡಿಕೊಡಿ. ನಮ್ಮ ದೇಶ ಭಾರತದಲ್ಲಿ ಹಸುಗೆ ಮಹತ್ವದ ಸ್ಥಾನ ಇದೆ. ಹಸುಗೆ ತುಂಬ ಹೆಸರಿಂದ ಕರೀತಾರೆ. ಯಾವುದಂದ್ರೆ ಕಾಮಧೇನು, ಆಕಲು, ಪುಣ್ಯಕೋಟಿ ಅಂತಲೂ ಕರೀತಾರೆ. ರೈತರು 60-70% ಅಷ್ಟು ರೈತರು ಮನೆಯಲ್ಲಿ ಹಸುಗಳನ್ನ ಸಾಕಿದ್ದಾರೆ. ಅವರು ಹಸುವನ್ನ ಸಂಸಾರದಲ್ಲಿ ಒಂದು ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಹೆಸರು ಕೊಟ್ಟಿರ್ತಾರೆ, ಒಂದೊಂದು ಹೆಸರು ಇಟ್ಟು. ಅದು ಹುಟ್ಟಾಗ್ಲಿಂದನೂ ಸಾಕಿರೋದ್ರಿಂದ ಅದಕ್ಕೆ ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತಾರೆ ರೈತರು ಹಸುಗಳ ಜೊತೆ. ಅದನ್ನು ನೋಡ್ಕೊಂಡಾದ್ಮೇಲೆ, ವಯಸ್ಸಾದಮೇಲೆ ಅವ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಆದ್ರೂ ನೋಡ್ಕೊತಾರೆ. ಈ ಗೋಶಾಲೆಗಳಿಗೆ ಬಿಡೋದು ಅವ್ರಿಗೆ ಕಷ್ಟಕರವಾದ ಕೆಲಸನೇ, ಅನಿವಾರ್ಯವಾಗಿ ಅವರು ಗೋಶಾಲೆಗೆ ಬಿಡ್ತಾರೆ. ಮತ್ತು ಅನಾರೋಗ್ಯ ಟೈಮಲ್ಲಿ ಯಾವುದು ಅಂದರೆ ಟ್ರೀಟ್ಮೆಂಟಲ್ಲಿ ಆಗದೇ ಇಲ್ಲ ಅವ್ರಿಗೆ ಅನ್ನೋ ಟೈಮಲ್ಲಿ ರೈತರು ಈಗ ಗೋಶಾಲೆಗಳಲ್ಲಿ ಹಸುಗಳನ್ನ ಬಿಡ್ತಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಆದಮೇಲೆ ಹಸುಗಳನ್ನ ಗೋಶಾಲೆಗಳಿಗೆ ಬಿಡುವಂಥದ್ದು ಇನ್ನೂ ಜಾಸ್ತಿ ಆಗಿದೆ. ಇವನ್ನೆಲ್ಲನೂ ಗೋಶಾಲೆಗಳು ಕೆಲಸಗಳು ಈಗ ಜಾಸ್ತಿ ಆಗಿರೋದ್ರಿಂದ ಗೋಶಾಲೆಗಳಿಗೆ ಮಹತ್ವನೂ ಸಿಕ್ಕಿದೆ. ಬರೋ ದಿನಗಳಿಗೆ ಗೋಶಾಲೆಗಳಿಗೆ ಉತ್ತಮವಾದ ಸೌಕರ್ಯ ಸಿಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಸರ್ಕಾರ ಪುಣ್ಯಕೋಟಿ ದತ್ತು ಯೋಜನೆಯನ್ನು ಜಾರಿಗೆ ತಂದಿದೆ. ಪುಣ್ಯಕೋಟಿ ದತ್ತು ಯೋಜನೆಯನ್ನು ನಮ್ಮ ಸರ್ಕಾರ 2022-23 ಬಜೆಟಲ್ಲಿ ಘೋಷಣೆ ಮಾಡಿ ಜುಲೈ 28 2022 ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆಯ ಸಚಿವರ ನೇತೃತ್ವದಲ್ಲಿ ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡಲಾಗಿದೆ. ಪುಣ್ಯಕೋಟಿ ದತ್ತು ಯೋಜನೆ ಅಂದರೆ ಅದರಲ್ಲಿ ಈ ಗೋಶಾಲೆಗಳಿಗೆ ಬರುವ ಹಸುಗಳಿಗೆ ಖಾಸಗಿ ಮತ್ತು ಸಾರ್ವಜನಿಕವಾಗಿ ಸಂಸ್ಥೆಗಳು ದತ್ತು ತಗೊಂಡು ಅದಕ್ಕೆ ಗೋಶಾಲೆಗಳನ್ನ ಪ್ರೋತ್ಸಾಹ ಉದ್ದೇಶಕ್ಕೋಸ್ಕರ ದತ್ತು ತಗೊಂಡು ಹಸುಗಳಿಗೆ ಉತ್ತಮವಾದ ಸೌಕರ್ಯ ಮತ್ತು ಸೌಲಭ್ಯ ಒದಗಿಸುತ್ತೆ, ಇದರ ಮೂಲ ಉದ್ದೇಶವಾಗಿದೆ. ಅಂದರೆ ನೀವು ಹೇಳೋದು ಪ್ರತಿಯೊಂದು ಕೃಷಿಕರ ಕುಟುಂಬದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪಶುಪಾಲನೆಯನ್ನು ಮಾಡ್ತಾ ಇದ್ದಾರೆ, ಹಸುಗಳನ್ನು ಸಾಕಿರ್ತಾರೆ, ಅವ್ರಿಗೆ ಆರ್ಥಿಕವಾಗಿ ಲಾಭದಾಯಕ ಅನಿಸುವಂತಹ ಒಂದು ಸ್ಥಿತಿಗೆ ಅವುಗಳು ಮುಟ್ಟಿದಾಗ ಅಥವಾ ಅವ್ರಿಗೆ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸಿದಾಗ ಅದನ್ನು ಈ ಗೋಶಾಲೆಗಳಿಗೆ ತಂದು ಬಿಡ್ತಾರೆ. ಆ ಗೋಶಾಲೆಗಳಿಗೆ ಬಿಟ್ಟಂತಹ ಹಸುಗಳನ್ನು ಅವುಗಳ ನಿರ್ವಹಣಾ ವೆಚ್ಚವನ್ನು ಭರಿಸೋದಕ್ಕೆ ಈ ಒಂದು ಪುಣ್ಯಕೋಟಿ ದತ್ತು ಯೋಜನೆ ಜಾರಿಯಾಗಿದೆ ಅನ್ನೋದು ಇದರ ಆಶಯ ಅಲ್ವಾ? ಇದರ ಉದ್ದೇಶ. ಈ ಯೋಜನೆಯ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಾದ್ರೆ ಎಲ್ಲಿ ನಾವು ಹೋಗಬೇಕು, ಇಲಾಖೆಗಳ ಮೂಲಕ ಆಗಬೇಕಾ ಅಥವಾ ಬೇರೆ ಏನಾದರೂ ಈ ಪೋರ್ಟಲ್ ಅಥವಾ? ಪುಣ್ಯಕೋಟಿ ದತ್ತು ಯೋಜನೆ ಪೋರ್ಟಲ್ ಅಂತಲೇ ಓಪನ್ ಆಗಿದೆ. ಅದರದ್ದು ವೆಬ್ಸೈಟ್ ನಾವು ಏನಂತ ಕ್ಲಿಕ್ ಮಾಡಬೇಕಂದ್ರೆ https://punyakoti punyakoti.kr.hvs.in ಅಂತ ಕ್ಲಿಕ್ ಮಾಡಿದ್ರೆ ಅದರದ್ದು ವೆಬ್ಸೈಟ್ ಓಪನ್ ಆಗುತ್ತೆ ಪುಣ್ಯಕೋಟಿ ಬಗ್ಗೆ. ಪುಣ್ಯಕೋಟಿ ಕೆಳಗಡೆ ಆವಾಗ ಅದರದ್ದು ಅಲ್ಲಿ 215 ಗೋಶಾಲೆಗಳು ರಿಜಿಸ್ಟರ್ ಆಗಿದೆ ಆ ಪುಣ್ಯಕೋಟಿ ಯೋಜನೆಯಲ್ಲಿ. ಈ ಯೋಜನೆಯಲ್ಲಿ 40,000 ಅಧಿಕ ಹಸುಗಳು ಗೋಶಾಲೆಗಳಲ್ಲಿ ಇರುವ ಹಸುಗಳನ್ನು ಈ ಪೋರ್ಟಲ್ಗೆ ಪ್ರತಿಯೊಂದು ಹಸುಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡಲಾಗಿದೆ. ಅಂದರೆ https://. ಪುಣ್ಯಕೋಟಿ PUNYAKOTI ಪುಣ್ಯಕೋಟಿ .KARAHVS.IN ಈ ಒಂದು ವಿಳಾಸದಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಪುಣ್ಯಕೋಟಿ ದತ್ತು ಯೋಜನೆಯನ್ನು ಕುರಿತಾದ ಪೋರ್ಟಲ್ ಓಪನ್ ಆಗುತ್ತೆ. ಈ ಪೋರ್ಟಲ್ನಲ್ಲಿ ನೀವು ತಿಳಿಸಿದ ಹಾಗೆ ನೋಂದಣಿ ಆಗಿರುವಂತಹ ಹಸುಗಳ ಬಗ್ಗೆ ಚಿತ್ರದ ಸಮೇತ ಸಂಪೂರ್ಣ ದಾಖಲೆಗಳು ಅದರಲ್ಲಿ ಸಿಗುತ್ತೆ ಅಲ್ವಾ. ಅವುಗಳನ್ನ ನೋಡಿ ಆಯ್ಕೆ ಮಾಡಿಕೊಳ್ಬಹುದು. ಈಗ ಮೈಸೂರು ಜಿಲ್ಲೆಯಲ್ಲೇ ಈ ಥರ ಎಷ್ಟು ಹಸುಗಳ ಬಗ್ಗೆ ಮಾಹಿತಿಯನ್ನು ಈ ಪುಣ್ಯಕೋಟಿ ಪೋರ್ಟಲ್ನಲ್ಲಿ ನಾವು ಪಡ್ಕೊಳ್ಬಹುದು? ಮೈಸೂರು ಜಿಲ್ಲೆಯಲ್ಲಿ 7 ಗೋಶಾಲೆಗಳಿದ್ದಾವೆ. 7 ಗೋಶಾಲೆಗಳಲ್ಲಿ ಮೈಸೂರು ಜಿಲ್ಲಾ ಗೋಶಾಲೆ ಐರಳ್ಳಿ ಒಂದು, ಎರಡನೇದು ದಿ ಮೈಸೂರು ಪಿಂಜರಪೋಲ್ ಸೊಸೈಟಿ ಅಂತ ಮೈಸೂರಲ್ಲಿ ಇರುವ ಎರಡನೇ ಗೋಶಾಲೆ, ನಂಜನಗೂಡಿಂದ 3 ಗೋಶಾಲೆಗಳು ರಿಜಿಸ್ಟರ್ ಆಗಿದೆ, ಒಂದು ಟಿ ನರಸೀಪುರದಿಂದ ಕರ್ನಾಟಕ ಪ್ರಾಣಿದಯ ಪಿಂಜರಪೋಲ್ ಅಂತ ಒಂದು ರಿಜಿಸ್ಟರ್ ಆಗಿದೆ, ಇನ್ನೊಂದು ಕೆ ಆರ್ ನಗರದಲ್ಲಿ ಅಂಪಾಪುರದಲ್ಲಿ ಸುಭಾಷ್ ರಾವ್ ಮೆಮೋರಿಯಲ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ರಿಜಿಸ್ಟರ್ ಆಗಿದೆ. ಈ 7 ಗೋಶಾಲೆಗಳು ಮೈಸೂರು ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ 7 ಗೋಶಾಲೆಗಳ ಫೋಟೋಸು ಬರುತ್ತೆ. ಆ ಗೋಶಾಲೆಗಳ ಬಗ್ಗೆ ಮಾಹಿತಿ ಕೂಡ ಲಭ್ಯ ಇರುತ್ತೆ. ಅಲ್ಲಿ ಎಷ್ಟು ಹಸುಗಳಿದ್ದಾವೆ, ಈಗ ಮೈಸೂರು ಪಿಂಜರಪೋಲ್ ಸೊಸೈಟಿಯಲ್ಲಿ 3,572 ಹಸುಗಳಿದ್ದಾವೆ, ಅಷ್ಟು ಆ ಫೋಟೋಸ್ ಅದ್ರ ಜೊತೆ ಹೆಸರುಗಳನ್ನು ಅದರಲ್ಲಿ ಹಾಕಿರ್ತೀವಿ, ಅಷ್ಟು ಇನ್ಫಾರ್ಮೇಶನ್ನು ಇದರಲ್ಲಿ ಬರುತ್ತೆ, ಪೋರ್ಟಲ್ನಲ್ಲಿ ಸಿಗುತ್ತೆ. ಹಾಂ ಸರ್. ಹಾಗಾಗಿ ಪಿಂಜರಪೋಲ್ನೆಲ್ಲ ನೀವೇ ಮಾಡಿದ್ದೀರಿ? ಹಾಂ ಸರ್. ಹೇಳಿ, ಏನೆಲ್ಲ ವಿವರಗಳು ಅದರಲ್ಲಿ ನಮಗೆ ಸಿಗುತ್ತೆ? ಈ ಪೋರ್ಟಲಲ್ಲಿ ನಾವು ಹೋದ ತಕ್ಷಣ ಗೋಶಾಲೆಯಲ್ಲಿ 3 ರೀತಿ ದತ್ತು ತಗೋಬಹುದು. ಮೊದಲನೇದಾಗಿ ಹಸುವಿನ ದತ್ತು ತಗೋಬಹುದು. ಒಂದೊಂದು ಹಸುವನ್ನ 3 ತಿಂಗಳಿಂದ 5 ವರ್ಷದ ತನಕ ದತ್ತು ತಗೋಬಹುದು. 3 ತಿಂಗಳಿಗೆ ತಗೋತೀವಿ ಅಂತ ಅಂದರೆ ಅದು ಖರ್ಚು ನಮಗೆ ಅಂದಾಜು 1 ವರ್ಷಕ್ಕೆ 11,000 ಖರ್ಚಾಗುತ್ತೆ ಅಂತ ಅಂದಾಜಿಸಲಾಗಿದೆ. ಯಾವ್ದಾವ್ದಕ್ಕೆ ಖರ್ಚಾಗುತ್ತೆ ಅಂತ ಅಂದರೆ ಮೇವಿಗೆ ಖರ್ಚಾಗುತ್ತೆ, ಅದರ ಆರೋಗ್ಯಕ್ಕೋಸ್ಕರ ಖರ್ಚಾಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಟೋಟಲ್ 11,000 ವರ್ಷಕ್ಕೆ ಖರ್ಚಾಗುತ್ತೆ ಅಂತ ಅಂದಾಜಿಸಿ 3 ತಿಂಗಳಿಗೆ 2,750, ನಾವು 6 ತಿಂಗಳಿಗೆ ತಗೋತೀವಿ ಅಂದರೆ 5,500, 1 ವರ್ಷಕ್ಕೆ 11,000, 2 ವರ್ಷಕ್ಕೆ 22,000, 3 ವರ್ಷಕ್ಕೆ 33,000, 4 ವರ್ಷಕ್ಕೆ 44,000, 5 ವರ್ಷಕ್ಕೆ 55,000 ಕೊಟ್ಟು ನಾವು ದತ್ತು ತಗೋಬೋದು. ಇಷ್ಟು 3 ತಿಂಗಳಿಂದ 5 ವರ್ಷದ ತನಕ ಅಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಈ ಯೋಜನೆಯಲ್ಲಿ ಒಂದೊಂದು ಫೋಟೋನೂ ಇಂಡಿವಿಜುವಲ್ ಆಗಿ ಹಸುಗಳದು ಓಲೆ ಹಾಕಿ ಓಲೆ ನಂಬರ್, ಅದ್ರದ್ದು ಬಣ್ಣ, ಅದ್ರ ಏಜ್ ಎಲ್ಲನೂ ಜನಗಳು ನೋಡಿಬಿಟ್ಟು ಅದನ್ನು ದತ್ತು ತಗೋಬೋದು. ನಾವು ಒಂದು ಹೆಸರು ಕೊಟ್ಟಿರ್ತೀವಿ, ದತ್ತು ತಗೊಳ್ಳೋರು ಬೇಕಾದ್ರೆ ಆ ಹೆಸರು ಅವರು ಒಂದು ಬೇರೆ ಹೆಸರು ಕೊಟ್ಕೊಂಡು ದತ್ತು ತಗೋಬೋದು. ಇಷ್ಟು. ಎರಡನೇದಾಗಿ ಗೋಶಾಲೆಗಳಿಗೆ ಅವರು ಡೊನೇಟ್ ಮಾಡ್ಬೋದು ಇಷ್ಟು ಮೊತ್ತ ಅಂತ ಕೊಟ್ಬಿಟ್ಟು, ಮಿನಿಮಮ್ 10 ರೂಪಾಯಿಯಿಂದ ಮ್ಯಾಕ್ಸಿಮಮ್ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕೊಟ್ಟು ಡೊನೇಟ್ ಮಾಡ್ಕೋಬೋದು ಗೋಶಾಲೆಗಳಿಗೆ. ಅದು ಏನೇನಿಗೆ ಖರ್ಚಿಗೆ ಅಂತ ಅಂದರೆ ಅದರದ್ದು ಶೆಡ್ಗಳಿಗೆ ಮೇಂಟೆನೆನ್ಸ್, ಎಲೆಕ್ಟ್ರಿಕ್ ಚಾರ್ಜ್, ಲೇಬರ್ ಚಾರ್ಜ್, ವಾಟರ್ ಚಾರ್ಜ್ ಎಲ್ಲನೂ ಇದು ಖರ್ಚು ವೆಚ್ಚ. ಗೋಶಾಲೆಗಳಲ್ಲಿ ನಡೆಸುವ ಆ್ಯಕ್ಟಿವಿಟೀಸ್ಗಳು ಇದಕ್ಕೆ ಖರ್ಚಾಗುತ್ತೆ. ಮೂರನೆಯದು ಇರುವ ಹಸುಗಳಿಗೆ ಮೇವುಗಳಿಗೆ ಖರ್ಚಾಗುತ್ತೆ. ಒಂದು ದಿನಕ್ಕೆ 70 ರೂಪಾಯಿ ಅನ್ನಂಗೆ ಖರ್ಚು ಮಾಡ್ತಾರೆ ಅಂದಾಜಿಸಲಾಗಿದೆ. ಬೇಕಾದ್ರೆ 5 ದಿನ ಮೇವಿಗೆ ಹಾಕ್ತೀವಿ ಅಂತ ಅಂದರೆ 350 ಹಾಕ್ಬೋದು. ಆ ಥರನೇ ಶುಭ ಸಮಾರಂಭಗಳಲ್ಲಿ ಬರ್ಡೇ ಇರ್ಬೋದು, ಹುಟ್ಟುಹಬ್ಬ ಆಚರಿಸ್ಕೋತೀವಿ, ಇಲ್ಲ ಅಂದರೆ ಯಾವ್ದಾರ ಹಿರಿಯರ ನೆನಪಿಗಾಗಿ, ಯಾವ್ದಾರ ಸ್ಮರಣೆ ದಿನದಲ್ಲಿ, ಯಾವುದೇ ಇದರಲ್ಲೂನು ಈಗ ಶುಭ ಸಂಭ್ರಮದಲ್ಲಿ ಮಾಡ್ತೀವಿ ಅಂತಂದರೆ ಈ ಥರ ದಾನ ಮಾಡ್ಬೋದು. ಒಂದು ದಿನ ಮೇವಿನ ಖರ್ಚು ಬಂದು ದಾನ ಮಾಡ್ಬೋದು. ಈ ಪೋರ್ಟಲಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇನ್ಫಾರ್ಮೇಷನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಫಸ್ಟು ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಫೀಡ್ ಮಾಡಬೇಕಾಗುತ್ತೆ. ಪರ್ಸನಲ್ ಇನ್ಫಾರ್ಮೇಷನ್ ಫೋನ್ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ವ್ಯಾಲೆಟ್ಸ್ಗಳು ಓಪನ್ ಆಗುತ್ತೆ, ಮತ್ತು ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು. ವ್ಯಾಲೆಟ್ಸ್ ಕ್ಲಿಕ್ ಮಾಡಿದ ತಕ್ಷಣ ಅಮೌಂಟು ಇಷ್ಟಿಷ್ಟಕ್ಕೆ ಅಂತ ಪ್ರಿಫರೆನ್ಸ್ ಕೊಡ್ತೀವಿ. 3 ಹೇಳಿದ್ದೇನಲ್ಲ, 3ರಲ್ಲಿ 1 ಯಾವುದಕ್ಕಾದ್ರೂ ನೀವು ದಾನ ಮಾಡ್ಬೋದು. ದಾನ ಮಾಡಾದ್ಮೇಲೆ ನಮಗೆ ರಸೀದಿ ಬರುತ್ತೆ ನಮ್ಮ ಫೋನ್ ನಂಬರ್ಗೆ, ಧನ್ಯವಾದಗಳು ನೀವು ಈ ಗೋಶಾಲೆಗೆ ಇದಕ್ಕೆ ಅಂತ ದಾನ ಮಾಡಿದ್ದೀರಾ, ಅಂತ ಅನ್ಬಿಟ್ಟು ಸಿಪ್ ಬರುತ್ತೆ. ನಮಗೆ ಉಪಯೋಗ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಬೇಕು ಅಂತ ಅಂದರೆ, ನೀವು ಆ ಗೋಶಾಲೆಗಳಿಗೆ ಹೋಗ್ಬಿಟ್ಟು ನಮಗೆ ಉಪಯೋಗ ಆಗಿದೆಯಾ ಅಂತ ವಿಚಾರಿಸಿದ್ರೆ ಅವರು ರಸೀದಿ ಕೂಡ ಕೊಡ್ತಾರೆ, ಉಪಯೋಗ ಆಗಿರೋ ರಸೀದಿನ. ಈ ರೀತಿ ನೀವು ಗೋಶಾಲೆಗಳಿಗೆ ದಾನ ಮಾಡ್ಬೋದು ಅಂತ ತಿಳಿಸಿರ್ತೀನಿ. ಈ ಪುಣ್ಯಕೋಟಿ ದತ್ತು ಯೋಜನೆಯ ಉದ್ದೇಶ ಒಂದು, ಗ್ರಾಮೀಣ ಪ್ರದೇಶಗಳಲ್ಲಿ ನಿರುಪಯುಕ್ತ ಅಂತ ಅನಿಸಿ ಇರುವಂತಹ ರಾಸುಗಳಿಗೆ ಒಂದು ನೆಲೆಯನ್ನು ಕಲ್ಪಿಸುವಂಥದ್ದು, ಇನ್ನೊಂದು ನಿರ್ವಹಣೆಯನ್ನು ಮಾಡೋದಕ್ಕೆ ಕಷ್ಟವಾಗಿ ಅವರು ಬೇರೆ ಯಾವುದೇ ಕಾರಣಗಳಿರ್ಬೋದು, ಆ ಕುಟುಂಬದ ಕಾರಣಗಳಾಗ್ಬೋದು, ಆರೋಗ್ಯದ ಸಮಸ್ಯೆಗಳಾಗ್ಬೋದು, ಅಥವಾ ಆರ್ಥಿಕವಾಗಿ ಅವರಿಗೆ ನಷ್ಟವನ್ನು ಅನುಭವಿಸ್ತಿದ್ರೆ ಅಂಥವರು ಸಹ ಮಾರಾಟ ಮಾಡದೆ ಅದನ್ನು ಈ ಗೋ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಕೇಂದ್ರಗಳಿಗೆ ಬಿಡುವಂಥದ್ದು. ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಖಾಸಗಿಯಾಗೂ ಸಹ ಸಾಕಷ್ಟು ಗೋಶಾಲೆಗಳನ್ನು ನಡೆಸೋದನ್ನು ನಾವು ಕಾಣ್ತಾ ಇದ್ದೀವಿ. ಸಮುದಾಯದ ಮಟ್ಟದಲ್ಲೂ ನಡೀತಾ ಇದೆ ಈ ರೀತಿಯ ಒಂದು ಚಟುವಟಿಕೆಗಳು. ಅವರು ಸಹ ಗೋಶಾಲೆಗಳನ್ನು ಪ್ರಾರಂಭ ಮಾಡಿ ದೇಣಿಗೆಯನ್ನು ಸಂಗ್ರಹಿಸಿ ಅವುಗಳ ನಿರ್ವಹಣೆಯನ್ನು ನಡೆಸ್ತಾ ಇರ್ತಾರೆ. ಹೇಳಿ, ಈ ರೀತಿಯ ಒಂದು ಗೋಶಾಲೆಗಳು ಸಂಘ ಮಾಡ್ಕೊಳ್ಳೋದಕ್ಕೂ ಅವಕಾಶಗಳಿರುತ್ತಾ ಹೇಗೆ ಅಂತ. ಹೌದು, ಈಗ ಪುಣ್ಯಕೋಟಿ ದತ್ತು ಯೋಜನೆ ಬಂದ ಮೇಲೆ ಗೋಮಾತಾ ಸಹಕಾರ ಸಂಘ ಮಾಡಿ ಅವರು ಗೋತ್ಯಾಜ್ಯ ವಸ್ತುಗಳನ್ನ ಉಪಯೋಗಗಳು ಆಗಲೇ ನಡೀತಾ ಇದ್ದಾವೆ. ಗೋಮೂತ್ರನ ನಾವು ಹರ್ಕಾದಲ್ಲಿ ಉಪಯೋಗಿಸ್ಬೋದು, ಮಧುಮೇಹದಲ್ಲಿ ಗೋಮೂತ್ರದಲ್ಲಿ ಹಲವಾರು ವೈಜ್ಞಾನಿಕ ಗುಣಗಳಿದ್ದಾವೆ ಅಂತ ಅಂದ್ಬಿಟ್ಟು ಆಗಲೇ ಕಂಡಿಡಿದಿದ್ದಾರೆ. ಮತ್ತು ಸಗಣಿಯಲ್ಲಿ ನಾವು ಗೋಬರ್ ಗ್ಯಾಸ್ ಮಾಡ್ಬೋದು. ಈ ಗೋಬರ್ ಗ್ಯಾಸಿಂದ ರೈತರುಗಳಿಗೆ ಇಲ್ಲ ನಮ್ಮ ಮನೆಗಳಲ್ಲಿ ಅನಿಲ ಉಪಯೋಗವಾಗುತ್ತದೆ. ಮತ್ತು ಗೋತ್ಯಾಜ್ಯ ವಸ್ತುಗಳಾದ ಹಾಲು ಅಲ್ಲಿ ಮಹತ್ವವಾದ ಉಪಯೋಗ ಇದೆ. ನಾಟಿ ತಳಿಗಳ ಹಸುವುದು ಹಾಲ್ದು ತುಪ್ಪ ಎಲ್ಲನೂ ಇವೆಲ್ಲ ಉತ್ಪನ್ನಗಳನ್ನು ಗೋಮಾತಾ ಸಹಕಾರ ಸಂಘ ಮಾಡಿ ಅದರಲ್ಲಿ ಮಾರ್ಕೆಟ್ ಮಾಡೋದ್ರಿಂದ ಅದ್ರ ಬರೋ ಲಾಭದಿಂದ ಗೋಶಾಲೆಗಳಿಗೆ ಇನ್ನೂ ಉಪಯೋಗ ಆಗ್ಬೋದು ಅಂತ ನಮ್ಮ ಸರ್ಕಾರ ಯೋಚನೆ ಮಾಡಿದೆ. ಗೋಮಾತಾ ಸಹಕಾರ ಸಂಘ ಮಾಡುವ ಯೋಚನೆ ಇದೆ. ಈ ಉದ್ದೇಶದಿಂದ ಸಾಕಷ್ಟು ಸಂಸ್ಥೆಗಳು ಈ ರೀತಿ ಗೋಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದು ಇಲಾಖೆಯ ಗಮನಕ್ಕೂ ಬಂದಿದೆ. ಅಲ್ಲಿಗೂ ಸಹ ಪುಣ್ಯಕೋಟಿ ದತ್ತು ಯೋಜನೆ ಅನ್ವಯ ಆಗುತ್ತೆ ಅಲ್ವಾ? ಇನ್ನು ಸಾರ್ವಜನಿಕರಿಗೆ ಒಂದು ಕುತೂಹಲ ಇರುತ್ತೆ, ಈ ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ ತಾನು ಭಾಗವಹಿಸೋದ್ರಿಂದ ಅವ್ರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ ನಂದಿನಿ ಅವರೇ? ಈ ಇದರಲ್ಲಿ ತೆರಿಗೆ ವಿನಾಯಿತಿ ಇದೆ, ATGಯಲ್ಲಿ ತೆರಿಗೆ ವಿನಾಯಿತಿಯನ್ನು ಪಡ್ಕೋಬೋದು. ಈಗ ನಾವು ಎಷ್ಟು ಅಮೌಂಟನ್ನು ಅದಕ್ಕೆ ದಾನ ಮಾಡಿರ್ತೀವಿ ಅದ್ರ ರಸೀದಿ ಬಂದಿರುತ್ತಲ್ಲ, ಆ ರಸೀದಿ ನಂಬರ್ ಎಲ್ಲ ಇರುತ್ತೆ, ಅದನ್ನು ಇಟ್ಕೊಂಡ್ರೆ ಅವರು TDS ಫೈಲ್ ಮಾಡಬೇಕಾದ್ರೆ ATG ಸೆಕ್ಷನ್ನಲ್ಲಿ ತೆರಿಗೆ ವಿನಾಯಿತಿಯನ್ನು ಸಾರ್ವಜನಿಕರು ಪಡ್ಕೋಬೋದು ಸರ್. ವರಮಾನ ತೆರಿಗೆಯಲ್ಲಿ ವಿನಾಯಿತಿ ಇರುತ್ತೆ. ಹಾಂ ಸರ್, ATG ಈ ಒಂದು ಸೆಕ್ಷನ್ ಅನ್ವಯ ವಿನಾಯಿತಿಯನ್ನು ಪಡ್ಕೊಳ್ಬಹುದು ಅನ್ನೋದು ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಇನ್ನು ಈ ರೀತಿಯ ಒಂದು ಗೋಶಾಲೆಗಳ ಪ್ರಾರಂಭದಿಂದ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿ ಮೇಲೆ ಅಥವಾ ಕಾಯ್ದೆಯ ಪರಿಣಾಮಗಳ ಮೇಲೆ ಏನು ವಿಚಾರಗಳನ್ನು ನೀವು ತಿಳಿಸೋದಕ್ಕೆ ಇಷ್ಟಪಡ್ತೀರಿ? ಗೋಹತ್ಯಾ ನಿಷೇಧ ಕಾಯ್ದೆ ನೀವು ಹೇಳಿದ್ರಿ, ಆ ಕಾಯ್ದೆಯನ್ನು ಜಾರಿಗೊಂಡಾದಮೇಲೆ ಸಾಕಷ್ಟು ಗೋಶಾಲೆಗಳು ಪ್ರಾಮುಖ್ಯತೆಯನ್ನು ಪಡಿತಾ ಇವೆ, ಆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಗೋಹತ್ಯೆ ನಿಷೇಧ ಕಾಯ್ದೆ 2021 ಜಾರಿಗೆ ಬಂದಿದೆ ಸರ್. ಜಾರಿಗೆ ಆದ್ಮೇಲೆ ಅಕ್ರಮವಾಗಿ ಸಾಗಾಣಿಕೆ ಆಗ್ತಾ ಇರುವ ಗೋವುಗಳೆಲ್ಲೂ ಗೋಶಾಲೆಗಳಿಗೆ ಬಿಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಅದಕ್ಕೆ ಉತ್ತಮವಾದ ಸೌಕರ್ಯ ನೀಡಬೇಕು ಅಂತ ಗೋಶಾಲೆಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಗೋ ಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಯಾರಾದರೂ ಸಾಗಾಣಿಕೆ ಮಾಡಿದರೆ ಮಿನಿಮಮ್ ಅವ್ರಿಗೆ ಕನಿಷ್ಠ 3 ವರ್ಷದಿಂದ 7 ವರ್ಷ ತನಕ ಜೈಲ್ ಶಿಕ್ಷೆ ಇದೆ ಅಂತ ಇದೆ. ಮತ್ತು ಅವರಿಗೆ ದಂಡ ಕೂಡ ಇದೆ, 50,000 ಕೊನೆಯದಾಗಿ 10,00,000 ತನಕನೂ ಅದು ಎಕ್ಸ್ಟೆಂಡ್ ಆಗ್ಬೋದು ದಂಡ, 2 ಆಗ್ಬೋದು. ಆದ್ದರಿಂದ ಅಕ್ರಮವಾಗಿ ಸಾಗಾಣಿಕೆ ಮಾಡೋದು ತಪ್ಪು ಅಂತ ಅಂದ್ಬಿಟ್ಟು ಪೊಲೀಸರು ಅದನ್ನು ಸಾಗಾಣಿಕೆಯಿಂದ ಗೋಶಾಲೆಗಳಿಗೆ ತಂದುಬಿಟ್ಟು ಇವನ್ನೆಲ್ಲ ಸೌಕರ್ಯ ಮಾಡ್ತಾ ಇದ್ದಾರೆ. ಸಾಕಷ್ಟು ಆ ಥರ ಗೋಶಾಲೆಗಳಲ್ಲಿ ಗೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ಗೋವುಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಅವುಗಳ ಪಾಲನೆ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೇನು ಪರಿಹಾರ? ಈಗ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಆದ್ಮೇಲೆ ಗಂಡು ಕರುಗಳ ಪಾಲನೆ ಕೂಡ ರೈತರಿಗೆ ಕಷ್ಟ ಆಗಿ ಈಗ ಗೋಶಾಲೆಗಳಿಗೆ ತಂದು ಬಿಡ್ತಾರೆ. ಗೋಶಾಲೆಗಳಲ್ಲಿ ಮಹತ್ವವಾದದ್ದು ಅಂದರೆ ಈ ಗಂಡು ಕರುಗಳ ಸಾವಿನ ಮ್ಯಾನೇಜ್ಮೆಂಟ್. ಕರುಗಳು ರೈತರಿಂದ ಇಲ್ಲಿಗೆ ಬಂದು ಅಡ್ಜಸ್ಟ್ ಆಗೋದು ಮೊದಲನೇದು ಕಷ್ಟ, ಮತ್ತು ತಾಯಿ ಅಲ್ಲಿಂದ ಬೇರ್ಪಟ್ಟಿರುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಮಾಮೂಲಿ ಹಾಲು ಕೊಡ್ತೀವಿ, ಇಲ್ಲಾಂದ್ರೆ ನಾವು ಪೌಡರ್ ಕೊಡ್ತೀವಿ. ಅವಾಗ ಅದಕ್ಕೆ ಆರೋಗ್ಯ ಸಮಸ್ಯೆ ಉಂಟಾಗ್ಬಿಟ್ಟು ತುಂಬ ಬೇದಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅವಾಗ ನಾವು ಅದಕ್ಕೇನೆ ಸಪ್ರೇಟ್ ಸೆಕ್ಷನ್ ಇಟ್ಬಿಟ್ಟು ಕಂಡು ಕರುಗಳಿಗೆ ಅಂತಾನೆ ತುಂಬಾ ವೈಟಮಿನ್ಸ್ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಸಿರಪ್ಗಳನ್ನ, ಕ್ಯಾಲ್ಶಿಯಮ್ಸ್ನ, ಜಂತುಳ ನಾಶಕನ ಕೊಡ್ತೀವಿ. ಮತ್ತೆ ಕೆಲವು ಬೇದಿ ಎರಡು ಮೂರು ದಿನ ಆಯಿತು ಅಂದರೆ ಅವ್ರಿಗೆ ತಡ್ಕೊಳಕ್ಕೆ ಶಕ್ತಿ ಇರೋದಿಲ್ಲ, ಅವಕ್ಕೆ ಫ್ಲೂಯಿಡ್ಸ್ ಕೊಡೋದು ಮತ್ತು ಆಂಟಿಬಯೋಟಿಕ್ಸ್ನ ಒಂದು ಎರಡು ಮೂರು ದಿನ ಕೊಡೋದು. ಅದರ ನಿರ್ವಹಣೆ, ಗಂಡು ಕರುಗಳ ಸಾವಿನ ನಿರ್ವಹಣೆ ಇದೆಯಲ್ಲ, ಅದು ಕಷ್ಟಕರವಾದದ್ದೇ ಗೋಶಾಲೆಗಳಲ್ಲಿ, ಅದು ಮುಖ್ಯ. ಮತ್ತೆ ನಾವು ಕೂಡ ಇಂಪಾರ್ಟೆನ್ಸ್ ಕೊಡ್ತೀವಿ ಸರ್. ಗೋಶಾಲೆಗಳಲ್ಲಿ ಹಸುಗಳು ಅಲ್ಲಿಂದ ಬಂದು ಇಲ್ಲಿ ಇದು ಮಾಡಿದ್ಮೇಲೆ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ನಾವು ಅದನ್ನು 15 ದಿನ ಪೊಲೀಸ್ ಕಸ್ಟಡಿಯಿಂದ ಬಂದ್ರೂ ಸಪ್ರೇಟಾಗಿ ಇಡಬೇಕಾಗತ್ತೆ. ಕಾಯಿಲೆಗಳ ತಡೆಗಟ್ಟಿ ಬೇರೆ ಹಸುಗಳಿಗೆ ಬಂದ್ಬಿಟ್ರೆ ಕಷ್ಟ ಅಂದ್ಬಿಟ್ಟು 15 ಡೇಸ್ ಅವನ್ನ ಸಪ್ರೇಟ್ ಮ್ಯಾನೇಜ್ಮೆಂಟ್, ಫೀಡ್ ಇರ್ಬೋದು, ವಾಟ್ರಿಂಗ್ ಇರ್ಬೋದು, ಅದೆಲ್ಲಾನು ಮಾಡಿ ಆಮೇಲೆ ಒಂದು ಗೋಶಾಲೆಗೆ ಬಿಡ್ತೀವಿ ಸರ್. ಈ ಗೋಶಾಲೆಗಳ ಆರ್ಥಿಕ ನಿರ್ವಹಣೆ ಹೇಗಾಗುತ್ತೆ? ಆರ್ಥಿಕ ನಿರ್ವಹಣೆ ಗೋಶಾಲೆಗಳಲ್ಲಿ ಅವರದೇ ಆದ ಸಂಘಗಳು ಇರುತ್ತೆ, ಮತ್ತೆ ಡೊನೇಷನ್ಸ್ ಕೂಡ ಜನಗಳು ಸಾರ್ವಜನಿಕವಾಗಿ, ಈಗ ಪುಣ್ಯಕೋಟಿ ದತ್ತು ಯೋಜನೆಯಿಂದ ಸಾರ್ವಜನಿಕರಿಗೆ ಮತ್ತು ಆಸಕ್ತಿ ಇರೋರು ಬಂದು ದೇಣಿಗೆ ಕೊಡ್ತಾರೆ, ಅದರಿಂದ ಗೋಶಾಲೆಗಳು ನಡೆಯುತ್ತೆ. ಮತ್ತು ಸರ್ಕಾರದಿಂದನೂ ಗೋಶಾಲೆಗಳಿಗೆ ಸಹಾಯ ಸಿಗ್ತಾ ಇದೆ ಸರ್. ಒಂದು ದಿನಕ್ಕೆ 70 ರೂಪಾಯಿ ಅನ್ನಂಗೆ ಅಂದಾಜಿಸಲಾಗಿದೆ ಮೇವಿಗೆ. 25% ಸರ್ಕಾರ ಅದನ್ನು ಭರಿಸ್ತಾ ಇರೋದ್ರಿಂದ ಅವರಿಗೆ ಉಪಯೋಗ ಆಗ್ತಾ ಇದೆ. ಒಂದು ಮಧ್ಯಮ ವಯಸ್ಸಿನ ರಾಸಿಗೆ ಒಂದು ದಿನದ ಮೇವಿನ ಖರ್ಚು 70 ರೂಪಾಯಿ ಅಂತ ನಿಗದಿಪಡಿಸಿದ್ದಾರೆ. ಅದರಲ್ಲಿ ಶೇಕಡ 25% ಇಲಾಖೆಯವರಿಗೆ ಸಹಾಯಧನ ಕೊಡುತ್ತೆ ಅಲ್ವಾ? ಅದಲ್ಲದೆ ವೈದ್ಯಕೀಯ ಸಮಸ್ಯೆಗಳು, ಈಗ ನೀವು ಹೇಳಿದ್ರಿ ಗಂಡು ಕರುವಿನ ಪಾಲನೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಚಿಕ್ಕ ವಯಸ್ಸಿನ ಗಂಡು ಕರುಗಳನ್ನು ಅವರು ಗೋಶಾಲೆಗೆ ತಂದು ಬಿಟ್ಟಿರ್ತಾರೆ, ಅವುಗಳನ್ನು ಉಳಿಸ್ಕೊಳ್ಳೋವಂಥದ್ದು, ಅಲ್ಲೂ ಮರಣದ ಪ್ರಮಾಣ ಇರುತ್ತಾ ಗೋಶಾಲೆಗಳಲ್ಲೂ? ಹಾಂ, ಗಂಡು ಕರುಗಳ ಮರಣ ಸಂಖ್ಯೆ ಇರುತ್ತೆ. ನಾರ್ಮಲ್ ಆಗಿ ನಾವು 1-2% ನಾರ್ಮಲ್ ಅಂತೀವಿ, ಆದರೆ ಗೋಶಾಲೆಗಳಿಗೆ ಅಲ್ಲಿಂದ ರೈತರಿಂದ ಇಲ್ಲಿಗೆ ಹೊಂದಾಣಿಕೆ ಆಗದೇನೆ ಕೆಲವು ಟೈಮು 3-4% ಇರುತ್ತೆ. ಆವಾಗ ನಾವು ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಹೆಚ್ಚು ವೈದ್ಯಕೀಯ ಫೆಸಿಲಿಟೀಸ್ನ ಅವಕ್ಕೆ ಕೊಟ್ಟು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪಶು ಚಿಕಿತ್ಸಾಲಯದಲ್ಲಿ ನೀವು ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಪಕ್ಕದಲ್ಲೇ ಮೈಸೂರು ಪಿಂಜರ ಪರ್ಲ್ ಸೊಸೈಟಿ ಸಹ ಗೋಶಾಲೆಯನ್ನು ನಡೆಸ್ತಾ ಬಂದಿದೆ, ಸಾಕಷ್ಟು ಹಳೆಯ ಸಂಸ್ಥೆ. ಅಲ್ಲಿಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಹಕಾರ ಸಹಯೋಗ, ಸೊ ನಿಮ್ಮ ಪಾಲ್ಗೊಳ್ಳುವಿಕೆ ಯಾವ್ಯಾವ ಹಂತದಲ್ಲಿ ನಡೀತಾ ಇರುತ್ತೆ? ಮೈಸೂರು ಪಿಂಜರಪೋಲ್ ಸೊಸೈಟಿ 1938 ಅಸ್ತಿತ್ವಕ್ಕೆ ಬಂತು. ಇದು 74 ವರ್ಷದ ಇತಿಹಾಸ ಇದೆ ಈ ಪಿಂಜರಪೋಲ್ ಸೊಸೈಟಿಗೆ. ಇಲ್ಲಿ 3572 ಹಸುಗಳು ಇದ್ದಾವೆ. 63 ಹೆಕ್ಟೇರ್ ಪ್ರದೇಶದಲ್ಲಿ ಈ ಮೈಸೂರು ಪಿಂಜರಪೋಲ್ ಸೊಸೈಟಿ ಇದೆ. ಇವು ಹಸುಗಳಿಗೆಲ್ಲನೂ ಉತ್ತಮವಾದ ಸೌಕರ್ಯ ನೀಡ್ತಾ ಇದ್ದಾರೆ. ಮೇವಿರ್ಬೋದು, ನೀರಿನ ಫೆಸಿಲಿಟಿ, ಕರೆಂಟ್ ಇರ್ಬೋದು, ಏನೇ ಆದ್ರೂ. ಮತ್ತು ಅಲ್ಲಿ ಚಿರತೆಯ ಇರೋದ್ರಿಂದ ಸುತ್ತ ಫೆನ್ಸಿಂಗ್ ಎಲ್ಲ ಮಾಡಿ ಉತ್ತಮವಾದ ಸೌಕರ್ಯ ನೀಡ್ತಾ ಇದ್ದಾರೆ ಈ ಮೈಸೂರು ಪಿಂಜರಪೋಲ್ ಸೊಸೈಟಿಯಲ್ಲಿ. ಇಲ್ಲಿರುವ 3572 ಹಸುಗಳನ್ನು ಓಲೆ ಹಾಕ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಈ ಪೋರ್ಟಲಲ್ಲಿ ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇಳಿ ವಯಸ್ಸಿನ ರಾಸುಗಳೇ ಅಲ್ಲಿ ಇರುವಂಥವು ಹೆಚ್ಚು, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ವಹಣೆಗೆ ನಿಮ್ಮ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ? ನಮ್ಮ ಇಲಾಖೆಯಿಂದ ಅಲ್ಲಿಗೆ ಯಾವುದಾದ್ರೂ ವ್ಯಾಕ್ಸಿನೇಷನ್ ನಡೀತಾ ಇರುತ್ತೆ. ವ್ಯಾಕ್ಸಿನೇಷನ್ ಜೊತೆಗೆ ಈಗ ಹಿನಫ್ ಅಂತ ಪೋರ್ಟಲಲ್ಲಿ ಇವಕ್ಕೆಲ್ಲನೂ ಓಲೆ ಹಾಕ್ಬಿಟ್ಟು ಹಸುಗಳ ಬಗ್ಗೆ ಮಾಹಿತಿ ಅದರಲ್ಲಿ ಲಭ್ಯವಿರುತ್ತದೆ. ಹಸುಗಳು ಎಷ್ಟಿದ್ದಾವೆ ಏನು ಅಂತ ದೈನಂದಿನ ಅಲ್ಲಿ ಹಸುಗಳು ಬರ್ತಾ ಇರ್ತವೆ. ಗೋಹತ್ಯೆ ನಿಷೇಧ ಕಾಯಿದೆ ಆದಮೇಲೆ ಅಕ್ರಮವಾಗಿ ಸಾಗಾಣಿಕೆ ಆಗುವ ಹಸುಗಳನ್ನ ಇಲ್ಲಿ ತಂದುಬಿಡ್ತಾರೆ. ಅಂಥದ್ರೆಲ್ಲ ಇನ್ಫಾರ್ಮೇಷನ್ನು ಅದನ್ನು ಹಾಕಿ ಮತ್ತು ಅದರ ಆರೋಗ್ಯ ತಪಾಸಣೆ ಇರ್ಬೋದು, ಆರೋಗ್ಯ ವಿಚಾರಿಗೆ ಜಂತುಳದಾಗಿರ್ಬೋದು, ಏನಾರ ಎಮರ್ಜೆನ್ಸಿ ಟ್ರೀಟ್ಮೆಂಟಿಂದ ನಮ್ಮ ಇಲಾಖೆಯಿಂದ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಸರ್. ಇನ್ನು ಗೋಶಾಲೆಗಳ ಅಭಿವೃದ್ಧಿಗಾಗಿ ಗೋ ಉತ್ಪನ್ನಗಳನ್ನು ಬಳಕೆ ಮಾಡೋದ್ರ ಬಗ್ಗೆ, ಅದು ನಾನಾ ಸಂಸ್ಕರಣೆ ಹೊಂದಿ ಬೇರೆ ಬೇರೆ ಉತ್ಪನ್ನಗಳಾಗ್ಬೋದು, ನೀವೇ ಹೇಳಿದ ಹಾಗೆ ಬೆರಣಿಯಿಂದ ತಯಾರು ಮಾಡುವಂಥ ಉತ್ಪನ್ನಗಳಾಗ್ಬೋದು, ಗೋಮೂತ್ರವನ್ನು ಕೃಷಿಯಲ್ಲಿ ಬಳಕೆ ಮಾಡುವಂಥದ್ದು, ಈ ಮನುಷ್ಯರಿಗೂ ಸಹ ಆರೋಗ್ಯಕ್ಕೆ ಬೇಕಾದಂತಹ ಕೆಲವೊಂದು ಸಿರಪ್ ಆಗ್ಬೋದು, ಈ ಥರದ್ದೆಲ್ಲ ತಯಾರಿಕೆಯಲ್ಲೂ ಅದು ಬಳಕೆ ಆಗ್ತಾ ಇದೆ. ನಾಟಿ ಹಸುವಿನ ಗಂಜಲ ಸಹ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ ಅನ್ನೋದು ಸಹ ಅಭಿಪ್ರಾಯ ಬಂದಿದೆ. ಸಂಶೋಧನೆಗಳು ಕೂಡ ದೃಢಪಡಿಸಿವೆ. ಹಲವಾರು ವೈದ್ಯ ಪದ್ಧತಿಗಳಲ್ಲಿ ಅದರ ಬಳಕೆ ವ್ಯಾಪಕವಾಗಿ ಆಗ್ತಾ ಇದೆ. ಲೀಟರ್ಗೆ ಒಂದಿಷ್ಟು ದರದಲ್ಲಿ ಮಾರಾಟ ಮಾಡುವಂತಹ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿವೆ. ಈ ರೀತಿ ತಳಿವಾರು ಏನಾದರೂ ನೀವು ಆ ರಾಸುಗಳನ್ನು ಬೇರೆ ಬೇರೆ ರೀತಿ ಸಾಕಣೆ ಮಾಡುವಂಥದ್ದು, ಅವುಗಳ ತ್ಯಾಜ್ಯವನ್ನು ಕಲೆಕ್ಟ್ ಮಾಡ್ಕೋವಂಥದ್ದು, ಮಾರಾಟ ಮಾಡುವಂಥದ್ದು, ಸಂಸ್ಕರಿಸುವಂಥದ್ದು ನಡೆಯುತ್ತೆ ಗೋಶಾಲೆಯಲ್ಲಿ. ಹಾಂ, ಗೋಶಾಲೆಗಳಲ್ಲಿ ಪ್ರತ್ಯೇಕವಾಗಿ ತಳಿಯವಾರು ನಡೆಯುತ್ತದೆ. ಆದರೆ ಪ್ರತ್ಯೇಕವಾಗಿ ನಾಟಿ ತಳಿ ಅಭಿವೃದ್ಧಿ ಸಂರಕ್ಷಣೆಯೇ ಕೆಲವು ಗೋಶಾಲೆಗಳು ಸೀಮಿತವಾಗಿದೆ. ಆದ್ರದ್ದು ಗೋಮೂತ್ರದ್ದು ಮಹತ್ವವಾಗಿದೆ. ವೈಜ್ಞಾನಿಕವಾಗಿರ್ಬೋದು, ಅದರ ಸಗಣಿಯ ಸಾವಯವ ಕೃಷಿಯಲ್ಲಿ ತುಂಬ ಉಪಯೋಗ ಆಗುತ್ತೆ. ಸಂರಕ್ಷಣೆ ಕೂಡ ಕೆಲವು ಗೋಶಾಲೆಗಳಲ್ಲಿ ನಡೀತಾ ಇದೆ. ಆ ತಳಿಗಳು ಈಗ ಎಲ್ಲಾನು ಕಾಣದೇ ಇರೋದ್ರಿಂದ ಅದು ಮುಖ್ಯನೂ ಕೂಡ. ನಾಟಿ ತಳಿಯ ಸಂರಕ್ಷಣೆ ನಮಗೆ ಮುಖ್ಯವಾಗಿದೆ, ನಡೀತಾ ಇದೆ ಕೆಲವು ಗೋಶಾಲೆಗಳಲ್ಲಿ. ಈಗ ನಂದಿನಿ ಅವರು ಹೇಳಿ, ನೀವು ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿ ಈ ಗೋಶಾಲೆಗಳ ನಿರ್ವಹಣೆಯ ಬಗ್ಗೆ, ಸ್ಥಳೀಯವಾಗಿ ಇರುವಂತಹ ಸಂಪನ್ಮೂಲಗಳ ಬಗ್ಗೆ, ಸಂಪನ್ಮೂಲಗಳ ಒಂದು ನಿರ್ವಹಣೆ ಯಾವ ರೀತಿ ಆಗ್ತಾ ಇದೆ ಅವುಗಳ ಬಗ್ಗೆನು ಮಾಹಿತಿ ಪಡಿತಾ ಇರ್ತೀರಿ. ನಿಮ್ಮ ಕೆಲಸಗಳು ಈ ಗೋ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇರುತ್ತೆ ಒಂದಿನದಲ್ಲಿ? ಒಂದಿನದಲ್ಲಿ ಬೆಳಿಗ್ಗೆ ಹೋದರೆ ಕರುಗಳು ಮುಖ್ಯ ನಮಗೆ. ಕರುಗಳನ್ನ ಫಸ್ಟು ಎಷ್ಟಿದೆ, ಎಷ್ಟು ಏನು ಡೆತ್ಸ್ ಆಗಿದೆ ಹೀಗೆ ಅಂತ ಅಂದ್ಬಿಟ್ಟು ಅದರ ಮೇಲೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನೆಕ್ಸ್ಟು ಬೇರೆ ಎಮರ್ಜೆನ್ಸಿಗೆ ರೈತರುಗಳು ಬಿಟ್ಟಿರ್ತಾರೆ. ಅವ್ರಿಗೆ ಆಗಲ್ಲ ಅಂತ ಅಂದ್ಬಿಟ್ಟು ವಯಸ್ಸಾದ ಹಸುಗಳ ನಿರ್ವಹಣೆ ಇರ್ಬೋದು, ಆರೋಗ್ಯದ್ದು, ಅದರದ್ದು ತಪಾಸಣೆ, ಅದಕ್ಕೆ ಟ್ರೀಟ್ಮೆಂಟು. ಆಮೇಲೆ ಕೆಲವು ಅನಾರೋಗ್ಯದಿಂದ ಇರುತ್ತೆ, ಕಾಲು ಮುರ್ಕೊಂಬಿಟ್ಟಿರುತ್ತೆ, ಜಾರಿ ಬಿದ್ದು, ಅವರು ನೋಡಿರ್ತಾರೆ. ಕೊನೆಗೆ ಆಗಲ್ಲ ಅನ್ನೋದ್ರಲ್ಲಿ ತಂದು ಗೋಶಾಲೆಗೆ ಬಿಡ್ತಾರೆ. ಅದರಲ್ಲಿ ನಮ್ಮ ಕೈಲಿ ಆಗ್ಬೋದಾ, ಎಷ್ಟು ಆಗ್ಬೋದು ಅಷ್ಟನ್ನು ನೋಡ್ತೀವಿ. ಕರುಗಳಿಗೆ, ಹಸುಗಳಿಗೆ ಆಗಲಿ, ಏನೇ ಆದ್ರೂ ನಮ್ಮ ಕೈಲಿ ಆದಷ್ಟು ಇದು ಮಾಡ್ತೀವಿ. ಆಮೇಲೆ ವ್ಯಾಕ್ಸಿನೇಷನ್ಸ್ ನಡೀತಾ ಇರುತ್ತೆ. ಸೀಸನ್ ಆಗಿ ಯಾವ್ಯಾವ ವ್ಯಾಕ್ಸಿನ್ ಬರುತ್ತೆ ಅದೆಲ್ಲನೂ. ಈಗ ಬ್ರುಸಲ ವ್ಯಾಕ್ಸಿನ್ಸ್ ಬರ್ತಾ ಇದೆ, 4 ತಿಂಗಳಿಗೊಂದ್ಸಲ ಬ್ರುಸಲ ವ್ಯಾಕ್ಸಿನ್ ಮಾಡ್ತೀವಿ. ಅದು ಕರುಗಳಿಗೆ ಅಂತಲೇ ಮಾಡೋದು, ಹೆಣ್ಣು ಕರುಗಳಿಗೆ ಅಂತ. ಗೋಶಾಲೆಗಳಿರೋದ್ರಿಂದ ಗೋಶಾಲೆಗಳಿಗೆ ಒಂದು ಸ್ವಲ್ಪ ಬ್ರುಸಲ ವ್ಯಾಕ್ಸಿನ್ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಮತ್ತು ಕಾಲುಬಾಯಿ ಜ್ವರದ್ದು ವ್ಯಾಕ್ಸಿನ್ಸ್ ಮಾಡ್ತೀವಿ. ಹಸುಗಳಿಗೆ ಮನುಷ್ಯರಿಗೆ ಹೆಂಗೆ ಆಧಾರ್ ಕಾರ್ಡ್ ಇದೆ ಹಾಗೆ ಕಿವಿ ಹೋಲೆ ಹಾಕ್ಬಿಟ್ಟು ಅದರ ನಂಬರ್ ಮಾಡಿಬಿಟ್ಟು ಒಂದೊಂದು ಹಸುಗಳು ಅಂತ ನಂಬರ್ ಕೊಟ್ಬಿಟ್ಟು ನಮಗೂ ಕೂಡ ಇದಕ್ಕೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಗೋಕ್ಕೋಸ್ಕರ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊತೀವಿ. ಇವೆಲ್ಲ ಚಟುವಟಿಕೆಗಳನ್ನು ನಡೀತಾ ಇರುತ್ತೆ ಗೋಶಾಲೆಗಳಲ್ಲಿ. ಗೋಶಾಲೆಗೆ ಈ ರಾಸುಗಳು ಸೇರ್ಪಡೆ ಆಗುವಂತಹ ಸಂದರ್ಭದಲ್ಲಿ ಯಾರೋ ಕರ್ಕೊಂಡು ಬರ್ತಾರೆ ಗೋಶಾಲೆಗೆ, ಅದನ್ನು ಬಿಡಬೇಕು ಅಂತ ತರ್ತಾರೆ, ಅದರ ಆರೋಗ್ಯ ತಪಾಸಣೆ ಅದು ಎಲ್ಲ ನಿಮ್ಮ ಗಮನಕ್ಕೆ ಬರುತ್ತಾ, ನೀವು ಹೋಗಿ ಮಾಡ್ತೀರಾ ಹೇಗೆ? ಹಾಂ ಹೌದು ಸರ್, ನಮ್ಮ ಗಮನಕ್ಕೆ ಬರುತ್ತೆ. ಈ ಹಸು ಇಲ್ಲಿ ಬಂದು ಬಿಟ್ಟಿದ್ದಾರೆ, ಈ ಶೆಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಬಂದು ಲೇಬರ್ಸು. ಆವಾಗ ನಾವು ಅಲ್ಲಿ ಹೋಗ್ಬಿಟ್ಟು ನೋಡಬೇಕಾಗತ್ತೆ ಚೆನ್ನಾಗಿದೆಯಾ ಏನು ಅಂತ ಅಂದ್ಬಿಟ್ಟು. ಕೆಲವು ಎಷ್ಟೊಂದು ಏನು ರೈತರುಗಳು ಆಗಲ್ಲ ಅನ್ನೋದು, ನಮ್ಮ ಗೋಶಾಲೆಗೆ ಬಂದ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡಾದಮೇಲೆ ಸಕ್ಸಸ್ ಇರೋದು ಇದೆ, ನಾರ್ಮಲ್ ಚೆನ್ನಾಗಾಗಿರೋದು. ಕೆಲವು ಕಾಲೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ರೈತರುಗಳು ಗೋಶಾಲೆಗೆ ಬಿಟ್ಬಿಡ್ತಾರೆ. ಇಲ್ಲಿ ಕಾಲು ನಾವು ಆಂಪುಟೇಷನ್ ಆಫ್ ಲೆಗ್ ಮಾಡ್ತೀವಿ, ಆವಾಗ ಅದು ತುಂಬ ಚೆನ್ನಾಗಿ ಇದಾಗ್ಬಿಟ್ಟು ಒಂದು ಕಾಲಿಗೆ ಆರ್ಟಿಫಿಷಿಯಲ್ ಲೆಗ್ಸ್ನೂ ಕೂಡ ಹಾಕೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ವಿ ನಾವು ಹಸುಗಳಿಗೆ ಅಂತ ಅಂದ್ಬಿಟ್ಟು ಕಂಪ್ನಿಗಳಲ್ಲಿ ಮಾತಾಡಿಬಿಟ್ಟು. ನಾವು ಎಷ್ಟೊಂದು ಸರ್ಜರಿ ಮಾಡಿ ಕೂಡ ಹಸುಗಳು ಎಲ್ಲ ವಾಪಸ್ಸು ರಿಕವರಿ ಆಗಿರೋದು ಇದೆ. ಆದರೆ ನಾವು ಗೋಶಾಲೆಗಳಲ್ಲಿ ಏನಂದರೆ ಬಂದ ಮೇಲೆ ನಾವು ನೋಡ್ಕೊಳ್ಳೋದು ಹೊರತು ವಾಪಸ್ ಕೊಡುವಂಥದ್ದು ಇಲ್ಲ, ಅದರಿಂದ ಇವೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೀವಿ. ಅದನ್ನು ಗಮನಿಸಬೇಕು, ಸರಿ ಹೋಗಿದೆ ನನ್ನ ಹಸು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂದರೆ ನೀವು ಕೊಡಲ್ಲ. ಹೇಳಿ, ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಸವಾಲುಗಳು ಇದೆ ಅಂತ ನಿಮ್ಗೆ ಅನಿಸುತ್ತೆ? ಈ ಕ್ಷೇತ್ರದಲ್ಲಿ ಗೋಶಾಲೆಯಲ್ಲಿ ತುಂಬಾ ಸವಾಲುಗಳಿದೆ, ಅದು ಪಶುವೈದ್ಯಾಧಿಕಾರಿಗಳಂತೂ ನಿರ್ವಹಣೆ ತುಂಬಾ ಇರುತ್ತೆ. ನಾನೇ ಹೇಳ್ದಂಗೆ ಗಂಡು ಕರುಗಳಿಗೂ ಕರುಗಳೂ ಮಾಮೂಲಿ ಇರುತ್ತೆ, ಅಲ್ಲಿ ಹಸುಗಳದೇ ಕರುಗಳಿದೆ ಮಾಮೂಲಿ ಕರುಗಳು, ಆಚೆಯಿಂದ ಬರೋ ಗಂಡು ಕರುಗಳಿಗೆ ಅಂತಲೇ ಸಪ್ರೇಟ್ ಆಗಿರುತ್ತೆ. ಕೆಲವು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೋ ಏನಿರುತ್ತೆ ಅಂತ ಅಂದರೆ ಕೆಲವು ಕಾಯಿಲೆಗಳು ಇದ್ದುಬಿಟ್ಟು ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಆ ಕಾಯಿಲೆಗಳೆಲ್ಲನೂ ತಂದು ಬಿಡೋದ್ರಿಂದ ನಾವು ಬೇರೆ ಹಸುಗಳಿಗೆ ಅದು ಹರಡಬಾರದು ಅನ್ನೋದು ತಡೆಗಟ್ಟೋದೇ ಮೇನ್ ಇರುತ್ತೆ. ಯಾಕಂದರೆ ಕಮ್ಮಿ ಇರೋಲ್ಲ ಪಾಪ್ಯುಲೇಷನ್, ಬೇರೆಯವ್ರಿಗೆ ಆಡ್ಬಿಟ್ರೆ ನಮ್ಗೆ ಇನ್ನೂ ಟ್ರೀಟ್ಮೆಂಟ್ ಎಲ್ಲ ಕಷ್ಟ ಆಗ್ಬಿಡುತ್ತೆ. ಇವೆಲ್ಲ ಸವಾಲು ದಿನ ದಿನ ನಾವು ನೋಡ್ತಾ ಇದ್ದೀವಿ. ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಆ ಕ್ಷಣದಲ್ಲೇ ನೀವು ಕಂಡುಕೊಳ್ಬೇಕಾಗುತ್ತೆ, ಇಲ್ಲ ಅಂದರೆ ಸಾಂಕ್ರಾಮಿಕ ರೋಗಗಳು ಹರಡುವಂಥದ್ದು ಭೀತಿ ಇರುತ್ತೆ. ಮತ್ತು ಬೇರೆ ಬೇರೆ ಕಾಲದಲ್ಲಿ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಇವುಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸವಾಲುಗಳಿರುತ್ತೆ ಅಲ್ಲಿ? ಮಳೆಗಾಲದಲ್ಲಿ ಗೋಶಾಲೆಗಳಂತ ಅಂದರೆ ಆ ಹಸುಗಳಿಗೆ ನಾವು ಬಿಟ್ಬಿಟ್ಟಿರ್ತೀವಿ ಜಾಗದಲ್ಲಿ. ಮಳೆ ಟೈಮಲ್ಲಿ ಅವರಿಗೆ ಶೆಡ್ಡು ಒಂದು ಸ್ವಲ್ಪ ಕೊಟ್ಟಿರ್ತೀವಿ, ಫುಲ್ಲು ಇರೋಲ್ಲ. ಹಸುಗಳಿಗೆ ಅವಾಗ ಮಳೆ ಟೈಮಲ್ಲಿ ಅದ್ರದ್ದು ವೆದರಿಗೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಇರುತ್ತೆ. ನಾವು ಅದಕ್ಕೆ ಅಂತಲೇ ಬೆಳಕು ಸಪ್ಲೈ ಮಾಡೋದು, ಕರುಗಳಿಗೆ ರೇಡಿಯೇಷನ್ ಸಪ್ರೇಟ್ ಕೊಡೋದು, ಬಲ್ಬ್ಸ್ನೆಲ್ಲ ಹಾಕ್ಬಿಟ್ಟು ಹಸುಗಳಿಗೇನೆ ಒಂದು ಸ್ವಲ್ಪ ಟೆಂಪ್ರೇಚರ್ ನಾರ್ಮಲ್ ಬರೋಂಗೆ ಅಂತ ಅಂದ್ಬಿಟ್ಟು ಫ್ಲೋರಿಂಗ್ನೆಲ್ಲನೂ ಬೇರೆ ಚೇಂಜ್ ಮಾಡೋದು, ಬೇರೆ ಕಡೆ ಯಾವ ಕಡೆ ಸಿಮೆಂಟ್ ಫ್ಲೋರಿಂಗ್ ಇದೆ ಅಲ್ಲಿ ಮಾಡೋದು, ಮಾಮೂಲಿ ಮಡ್ ಫ್ಲೋರಿಂಗಿಂತ. ಆಗ ನೊಣಗಳು ಜಾಸ್ತಿ ಆಗಿಬಿಡುತ್ತೆ ಮಳೆ ಟೈಮಲ್ಲಿ. ನೊಣಗಳು ಜಾಸ್ತಿ ಆಯಿತು ಅಂದರೆ ಅವಾಗ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಹುಳ ಇರ್ಬೋದು, ಕಾಲಿಗೆ ಹುಳ ಆಗಿಬಿಟ್ರೆ ಇನ್ನು ಕಾಲು ನೋವು ಇಂದ ನಮ್ಗೆ ಟ್ರೀಟ್ಮೆಂಟ್ ಸವಾಲಾಗಿರುತ್ತೆ. ಅದರಿಂದ ವೆದರ್ ಕಂಡೀಷನ್ ಬೇಸಿಗೆಯಲ್ಲಿ ಬೇರೆ ಕಾಯಿಲೆಗಳು ಜಾಸ್ತಿ ಆಗಿಬಿಡುತ್ತೆ. ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಬೇರೆ ಕಾಯಿಲೆ, ಈ ಗೆರಸ್ಲಾಗಿರ್ಬೋದು, ಎಪಿಮ್ಯೂರಲ್ ಫೀವರ್ ಅಂತ ಬರುತ್ತೆ 3 ದಿನ, ಅದು ಜಾಸ್ತಿ ಆಗಿರುತ್ತೆ ಡೈಲಿ. ಅದರಿಂದ ಸೀಸನ್ ವೈಸೂ ಕಾಯಿಲೆಗಳ ವ್ಯತ್ಯಾಸ ಇರೋದ್ರಿಂದ ನಿರ್ವಹಣೆಗಳು ನಾವು ಆ ಸೀಸನ್ಗೆ ಯಾವುದ್ಯಾವುದು ಅಂತ ನೋಡಿ ಮಾಡಬೇಕಾಗುತ್ತೆ ಸರ್. ಅಲ್ಲಿರುವಂತಹ ರಾಸುಗಳಲ್ಲೂ ಸಹ ಹಾಲಿನ ಉತ್ಪಾದನೆ ಆಗುವಂತಹ ಸನ್ನಿವೇಶಗಳಿರುತ್ತೆ, ಗೋ ಉತ್ಪಾದನೆಗಳೆಲ್ಲ ಅಲ್ಲೂ ಸಿಗುವಂಥದ್ದಿರುತ್ತೆ. ಅವುಗಳಿಗೆ ಹೇಗೆ ಒಂದು ಮಾರುಕಟ್ಟೆ ಇರುತ್ತೆ, ಅಥವಾ ಅದು ಅಲ್ಲಿಯ ಬಳಕೆಗೆ ಆಗುತ್ತೋ ಹೇಗೆ? ಅಲ್ಲಿಯ ಬಳಕೆಗೂ ಆಗುತ್ತೆ. ಗೋಶಾಲೆಗಳಲ್ಲಿ ನಾವು ಗೋವಿನ ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಅದರದ್ದು ಉಪಯೋಗಗಳು ಹಾಲು ಅಥವಾ ಗೋಮೂತ್ರಗಳ ಉಪಯೋಗ ಮಾಡೋದು ಕಮ್ಮಿನೇ. ಈಗ ಗೋಮಾತಾ ಸಹಕಾರ ಸಂಘದಿಂದ ಅದನ್ನು ಮಾರ್ಕೆಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು. ಈಗ ಸದ್ಯಕ್ಕೆ ಹಲ್ಲಿಗೆನೇ ನಾವು ಉಪಯೋಗ ಮಾಡ್ಕೊತೀವಿ ಹಾಲನ್ನ, ಹಸುಗಳಿಂದ ಬರುವಂಥದ್ದನ್ನ. ನಮಗೆ ಹಸುಗಳ ಹಾಲು ತಗೊಳ್ಳೋದಕ್ಕಿಂತ ಕರುಗಳ ನಿರ್ವಹಣೆನೇ ಪ್ರಾಮುಖ್ಯತೆ ಕೊಡ್ತೀವಿ. ಅದರಿಂದ ಮತ್ತು ಗೋಮೂತ್ರದಿಂದ ಈಗ ಸೈಂಟಿಫಿಕಲಿ ತುಂಬ ಉಪಯೋಗ ಇರೋದ್ರಿಂದ ಗೋಮೂತ್ರಗಳಿಂದ ಉಪಯೋಗ ಮಾಡಿಕೊಂಡು ಅರ್ಕ ಆಗಿರ್ಬೋದು, ಫಿನಾಲ್ ಆಗಿರ್ಬೋದು, ಎಲ್ಲ ಉತ್ಪನ್ನಗಳು ಸೌಂದರ್ಯ ವರ್ತಗಳನ್ನ ಉಪಯೋಗ ಮಾಡ್ತೀವಿ. ನೋವು ನಿವಾರಕ ಔಷಧಿಗಳ ಗೋಮೂತ್ರದಿಂದ ಮಾಡ್ತಾ ಇರೋದು. ಮಧುಮೇಹ ಕಾಯಿಲೆಗೆ ಗೋಮೂತ್ರದಲ್ಲಿ ತುಂಬಾ ಉಪಯೋಗ ಇದೆ ಅಂತ ತಿಳಿಬಿಟ್ಕೊಂಡು ಮಧುಮೇಹ ಕಾಯಿಲೆಗೂ ಕೂಡ ಔಷಧಿಯನ್ನು ಮಾಡ್ತಾ ಇದ್ದೀವಿ. ಇವೆಲ್ಲನೂ ಗೋ ತ್ಯಾಜ್ಯ ವಸ್ತುಗಳಿಂದ ಉಪಯೋಗ ಮಾಡ್ಕೊತಾ ಇದ್ದೀವಿ. ಇನ್ನು ಗೋಶಾಲೆಯನ್ನು ಪ್ರಾರಂಭ ಮಾಡುವಂಥವ್ರಿಗೆ ಅಥವಾ ಗೋಶಾಲೆಯನ್ನು ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋರಿಗೆ ವಿಶೇಷವಾಗಿ ಏನಾದರೂ ತರಬೇತಿ ನೀಡುವಂಥದ್ದು, ಮಾಹಿತಿ ನೀಡುವಂಥದ್ದು, ಅಥವಾ ಅಲ್ಲಿ ಕನಿಷ್ಠ ಸೌಲಭ್ಯಗಳು ಇದೆಯೋ ಇಲ್ವೋ ಇದನ್ನು ಪರೀಕ್ಷೆ ಮಾಡುವಂಥದ್ದು, ಇದು ಸಹ ನಿಮ್ಮ ಪಶುಸಂಗೋಪನೆ ಮತ್ತು ಪಶುಪಾಲನಾ ಇಲಾಖೆಯಿಂದ ನಡೀತಾ ಇರುತ್ತಾ ಹೇಗೆ? ಟ್ರೈನಿಂಗ್ ಅಲ್ಲಿ ರೈತರುಗಳಿಗೆ ನಡೀತಾ ಇರುತ್ತೆ. ಹಸುಗಳು ತುಂಬ ಇರೋದ್ರಿಂದ ಅಲ್ಲಿ ಬಂದುಬಿಟ್ಟು ಡಾಕ್ಟರ್ಸೇ ಆಚೆ ಕಡೆಯಿಂದ ಬಂದು ರೈತರುಗಳಿಗೆ ಹಿಂಗಿಂಗೆ ಇಲ್ಲಿ ನಡೀತಾ ಇದೆ ಅಂತ ಗೋವು ಬಗ್ಗೆ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತೀವಿ ರೈತರುಗಳಿಗೆ. ನಾವು ಅಲ್ಲಿ ಗೋಶಾಲೆಗೆ ಕರ್ಕೊಂಬಂದರೆ ಯಾವುದಾದ್ರಲ್ಲಿ ಯಾರಿಗೆ ಏನು ಆಸಕ್ತಿ ಇದೆ ಅಂತ ತಿಳ್ಕೊಂಡು ಹಿಂಗೆ ಯಾವ ಕಾಯಿಲೆ ಬರುತ್ತೆ ನೀವೇ ನೋಡ್ಕೊಬೋದು ಹಿಂಗೆ ಅಂತ ಅಂದ್ಬಿಟ್ಟು ರೈತರುಗಳಿಗೆ ಮಾಹಿತಿ ಅಂತೂ ಗೋಶಾಲೆಗಳಲ್ಲಿ ಕೊಡ್ತಾ ಇದ್ದೀವಿ ದಿನಂತಿನ ಬರೋ ರೈತರುಗಳಿಗೆ. ಏನೆಲ್ಲ ಕನಿಷ್ಠ ಸೌಲಭ್ಯಗಳು ಇರಬೇಕು ಒಂದು ಗೋಶಾಲೆ ಪ್ರಾರಂಭ ಮಾಡಬೇಕಾದ್ರೆ? ಕನಿಷ್ಠ ಅಂತ ಅಂದರೆ ಜಾಗ ಸರಿಯಾಗಿ ಇರಬೇಕು, ಅಲ್ಲಿ ನೀರಿನ ಸೌಲಭ್ಯ ಇರಬೇಕು, ಮೇವಿನ ಸೌಲಭ್ಯ ಇರಬೇಕು, ಮತ್ತು ಅದು ಪ್ರದೇಶ ಪ್ರಾಣಿಗಳಿಂದ ದೂರ ಇರಬೇಕು. ಯಾಕಂದರೆ ಹಸುಗಳು ಇರುತ್ತಾರಲ್ಲ, ಕಾಡು ಪ್ರಾಣಿಗಳಿಂದ ಪ್ರಾಪರಾಗಿ ಫೆನ್ಸಿಂಗ್ ಎಲ್ಲ ಆಗಿರಬೇಕಾಗತ್ತೆ ಸರ್. ಗೋಹತ್ಯಾ ನಿಷೇಧ ಕಾಯ್ದೆ ಆದಮೇಲೆ ನಮ್ಮ ಸರ್ಕಾರನೇ 100 ಗೋಶಾಲೆಗಳನ್ನು ತೆಗಿತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಗೋಶಾಲೆಗಳನ್ನ ಓಪನ್ ಮಾಡ್ತಾ ಇದೆ. ಈಗ 100 ಗೋಶಾಲೆ ತೆಗಿಬೇಕು ಅನ್ನೋ ಐಡಿಯಾ ಇದೆ ಸರ್ಕಾರದಲ್ಲಿ. ಆಗ್ಲೇನೆ ನಿಮ್ಮ ಅನುಭವದಲ್ಲಿ ಈ ಪುಣ್ಯಕೋಟಿ ದತ್ತು ಯೋಜನೆಗೆ ಸಾರ್ವಜನಿಕರು ಅಥವಾ ಪಶು ಪ್ರಿಯರು ಅಂತ ನಾವು ಹೇಳ್ಬೋದು, ಪಶುಪಾಲಕರು ಅನ್ನೋದಕ್ಕಿಂತ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇದೆ, ಹೇಗೆ ಉತ್ತೇಜನ ಸಿಗ್ತಾ ಇದೆ? ಈಗ ಸಾರ್ವಜನಿಕರಿಗೆ ಕೆಲವರಿಗೆ ರೈತರುಗಳಿಗೂ ಗೋ ಅವರು ಸಾಕಿ ಅವರಿಗೆ ಅನುಭವ ಇದೆ. ಆ ಸಿಟಿಗಳಲ್ಲಿ ಹಸು ಮೇಲೆ ಆಸೆ ಇರುತ್ತೆ ಆದರೆ ಸಾಕೋಕ್ಕಾಗಲ್ಲ ಅಂಥವರು ಈಗ ಗೋಶಾಲೆಗಳಿಗೆ ದಾನ ಮಾಡೋದ್ರಿಂದ ನಾವು ಎಲ್ಲೋ ಸಾಕ್ತಾ ಇದ್ದೀವಿ, ಗೋವಿಗೆ ಎಲ್ಲೋ ಒಂದು ಸಹಾಯ ಮಾಡ್ತಾ ಇದ್ದೀವಿ ಅನ್ನೋ ಮೈಂಡು ಕೂಡ ಬರ್ತಾ ಇದೆ. ಅದರಿಂದನೇ ಆ ಮೇನ್ ಇಂಟೆನ್ಷನಿಂದನೇ ಪುಣ್ಯಕೋಟಿ ದತ್ತು ಯೋಜನೆನ ಸರ್ಕಾರ ಜಾರಿಗೆ ತಂದಿದೆ. ಸಾರ್ವಜನಿಕರು ಅದರಲ್ಲಿ ಹೆಚ್ಚು ಹೆಚ್ಚು ದಾನ ಮಾಡಿ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ತಿಳಿಸ್ತೀನಿ ಸರ್. ಪ್ರತಿ ಜಿಲ್ಲೆಯಲ್ಲೂ ಈ ರೀತಿಯ ಒಂದು ಗೋಶಾಲೆಯನ್ನು ತೆಗಿಬೇಕು ಅನ್ನೋ ಒಂದು ಯೋಜನೆ ಪುಣ್ಯಕೋಟಿ ಯೋಜನೆಯಲ್ಲೇ ಕರ್ನಾಟಕ ಸರ್ಕಾರ ಆ ರೀತಿಯ ಒಂದು ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಪ್ರಶ್ನೆಗಳನ್ನು ನಾನು ಕೇಳಿದ ಮೇಲೂ ಕೆಲವರಿಗೆ ಅನ್ನಿಸ್ತಾ ಇರುತ್ತೆ, ನಾವು ಡಾಕ್ಟರ್ MS ನಂದಿನಿಯವರನ್ನು ನೇರವಾಗಿ ಪ್ರಶ್ನೆ ಕೇಳ್ಬೋದು, ಈ ಗೋಶಾಲೆಗಳ ನಿರ್ವಹಣೆ ಬಗ್ಗೆ ಆಗಲಿ ಅಥವಾ ಈ ಪುಣ್ಯಕೋಟಿ ದತ್ತು ಯೋಜನೆ ಬಗ್ಗೆ ಆಗಲಿ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇರ್ಬೋದು. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ ನಂದಿನಿ. 9844961 69 9844961 69 9844961 69. ಸಂತೋಷ, ಪುಣ್ಯಕೋಟಿ ದತ್ತು ಯೋಜನೆಗೆ ಒಳ್ಳೆಯ ಪ್ರೋತ್ಸಾಹ ಸಿಗಲಿ. ಸಾಕಷ್ಟು ತಳಿಗಳು ನಮ್ಮಲ್ಲಿ ಪಾರಂಪರಿಕವಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು. ಆದರೂ ಅವರ ಕೈಗೆ ಮೀರ್ತಾ ಇದೆ, ಅವರ ನಿರ್ವಹಣೆ ಕಷ್ಟ ಆಗ್ತಾ ಇದೆ ಎಂದಾಗ ಈ ರೀತಿ ಗೋಶಾಲೆಗಳಲ್ಲಿ ಅವುಗಳಿಗೆ ಆಶ್ರಯ ಸಿಗುತ್ತೆ. ಅವರ ಮನಸ್ಸಿಗೂ ನೋವಾಗದೇ ಇರೋ ಹಾಗೆ ಅವುಗಳು ಬದುಕಿರೋ ತನಕ ಒಂದು ನಿರ್ವಹಣೆ ಮಾಡುವಂತಹ ಸೇವೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಈ ಒಂದು ಯೋಜನೆಯನ್ನು ರೈತ ಬಾಂಧವರು ಅರ್ಥ ಮಾಡಿಕೊಳ್ಳಿ. ಅವರ ಒಂದು ಸಹಯೋಗ ಇದಕ್ಕೆ ಇದ್ದರೆ ಖಂಡಿತ ಪುಣ್ಯಕೋಟಿ ದತ್ತು ಯೋಜನೆ ಯಶಸ್ವಿಯಾಗುತ್ತೆ. ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಇದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಪುಣ್ಯಕೋಟಿ ದತ್ತು ಯೋಜನೆಯನ್ನು ಕುರಿತು ಪಶುಸಂಗೋಪನೆ ಮತ್ತು ಪಶುಪಾಲನಾ ಸೇವಾ ಇಲಾಖೆಯ ಚಾಮುಂಡಿ ಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ನಂದಿನಿ ಎಂಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕರುಣದಿಂದಲೇ ಕಾಯೋ ಗಣನಾಯಕ ರೂಪಕವನ್ನು ಆಲಿಸಲಿದ್ದೀರಿ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಜನಪದ ಗೀತೆಯನ್ನು. ಗಂಡೂಲಿಯ ವೀರಂಗೆ ದುಂಡು ಮುಗದ ದುಂಡೈಗೆ ದುಂಡು ಹೂವ ಚೆಲ್ಲೋಣ ಚೆಲ್ಲಾಡೋಣ ಚೆಲ್ಲೋಣ ಚೆಲ್ಲಾಡೋಣ ಮಾದಪ್ಪನ್ ಪಾದದ ಮ್ಯಾಲೆ ಮರುಗಮ್ಮಲ್ಲಿ ಜವನ.